ಎಲ್ಲರಿಗೂ ಸಾಮಾಜಿಕ ಸುರಕ್ಷತೆ ಅಟಲ್ ಪಿಂಚಣಿ ಯೋಜನೆ ಮೋದಿಜಿಯವರ ಸಂಕಲ್ಪ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಇಲ್ಲಿಯವರೆಗೂ 7 ಕೋಟಿ ಫಲಾನುಭವಿಗಳು ಈ ಯೋಜನೆಯಲ್ಲಿ ಪಾಲ್ಗೊಂಡಿದ್ದಾರೆ. ನೀವು 18-40 ವರ್ಷದೊಳಗಿನವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಯೋಜನೆ ಹಾಗೂ ಅದರ 3 ಗ್ಯಾರಂಟಿ ಪ್ರಯೋಜನಗಳ ಬಗ್ಗೆ ಮಾಹಿತಿ ಪಡೆಯಲು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಭಾರತ ಸರ್ಕಾರವು ದೇಶದಾದ್ಯಂತ 21ನೇ ಜಾನುವಾರು ಗಣತಿಯನ್ನು ಆರಂಭಿಸಿದೆ. ಸರ್ಕಾರಿ ನೌಕರರು ನಿಮ್ಮ ಮನೆಗೆ ಬರಬಹುದು. ಎಲ್ಲಾ ಪಶು ಸಂಗೋಪನಾದಾರರು ತಮ್ಮ ಪಶುಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡಿ, ಅಂದರೆ ಸರ್ಕಾರ ನಿಮಗಾಗಿ ಉತ್ತಮ ಯೋಜನೆಗಳನ್ನು ನಿರ್ಮಿಸಬಹುದು. ನೆನಪಿಡಿ, ಅಕ್ಟೋಬರ್ 2024 ಫೆಬ್ರವರಿ 2025 21ನೇ ಜಾನುವಾರು ಗಣತಿಯಲ್ಲಿ ಪೌಲ್ಟ್ರಿ ಸಾಕು ಪಶುಗಳು ಮತ್ತು ಬೀಡಾಡಿ ಪಶುಗಳು ಒಟ್ಟು 219 ತಳಿಗಳ ಡೇಟಾ ಸಂಗ್ರಹಿಸಲಾಗುತ್ತಿದೆ. ಯಾವುದೇ ಪಶು ಬಿಟ್ಟು ಹೋಗಬಾರದು. ನನ್ನ ಪಶು ನನ್ನ ಮಾಹಿತಿ, ಆಗುವುದು ಸಮೃದ್ಧ, ಸಂಪತ್ತು ನಮ್ಮದು. ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ವಿಭಾಗದ ಮೂಲಕ ದೇಶದ ಹಿತಕ್ಕಾಗಿ ಜಾರಿ. ಈಗ ಕೇಳೋಣ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕೊಳಗ ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ 10% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕ ಒಣ ಬಿಸಿಲಿನ ವಾತಾವರಣ ಇರಬಹುದಾಗ್ಯದ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಪಶುಪಾಲನೆ ಆಧಾರಿತ ನಾಟಕ ಮನೆ ಬೆಳಕಿದ ಮಗಳು. ರಚನೆ ಡಾಕ್ಟರ್ ಜಾನಕಿ ಸುಂದರೇಶ್. ಅಕ್ಕ ಚಾ ತಗೋರಿ. ಏ ಭವ್ಯ, ನೀ ಮೊದ್ಲ ಚಾ ಕುಡಿದು ಆಮೇಲೆ ಚಿತ್ರ ಬರ್ಕೋತ ಕೂಡು. ಚೀ, ಚಾ ಅಂತಾರ ಇದಕ್ಕ? ಹಂಗ್ಯಾಕ, ಹೆಂಡಿ ತುಳಿದಂಗ ಮೂತಿ ಕೆಡ್ಸಿಯಲ್ಲ. ನಾನು ಮಾರಿ ಕೆಡ್ಸಿಲ್ಲ. ಅಕ್ಕಿ ಫ್ರೆಂಡ್ ಶಾಂತನ ಮನ್ಯಾಗ ಚಾ ಬೆಳ್ಳಗಿರ್ತದಂತ. ನಮ್ ಮನಿದು ಕರಿ ಚಾ ಅಲ್ಲ, ಅದಕ್ಕ ಮಾರಿ ಹಂಗ ಮಾಡ್ಯಾಳ. ಅಯ್ಯಯ್ಯ ಸೋಂಗ್ಲಾಡಿ, ಕರಿ ಚಾ ಕುಡಿದ್ರ ನೀನು ಕರ್ರಗಾಗಲ್ಲ. ಕುಡಿ ಕುಡಿ. ನಂಗ ಬ್ಯಾಡ. ಅಲ್ಲ ಅವಿ, ಶಾಂತನ ಮನ್ಯಾಗಾದ್ರ ಎಮ್ಮಿ ಆಕಳ ಎಲ್ಲ ಅವ, ಅವ್ರ ಮನ್ಯಾಗಿನ ಚಾ ಬೆಳ್ಳಗಿರ್ತದವ. ಅವರು ಹಂಗ ಚಾಕ ಜಾಸ್ತಿ ಹಾಲ್ ಹಾಕಿ ಬೆಳ್ಳಗ್ ಮಾಡಿರ್ತಾರ. ನಮ್ ಮನ್ಯಾಗ ಹಂಗಿಲ್ಲಲ್ಲ. ಹಂಗಾದ್ರ ನಮ್ ಮನೆಗೂ ಒಂದ್ ಆಕಳ ತಗೊಂಬರಲ್ಲ? ಹ್ಮ್ ಹೇಳದ್ ನೋಡಿಕೆ, ಆಕಳ ಬೇಕಂತ ಆಕಳ, ಅದೇನು ಹಾದ್ಯಾಗ ಹೋಗ ನಾಯಿ ಮರಿ ತಿಳ್ಕೊಂಡೇನು? ಸುಮ್ನ ಎತ್ಕೊಂಡ್ ತಂದು ಮನಿ ಮುಂದ್ ಕಟ್ಕೊಳಕ್ ಸಾವಿರ ಸಾವಿರ ಸುರಿದ್ರು ಆಕಳ ತರಕಾಗಲ್ಲ. ಗೊತ್ತೇನ್ ನಿನ್ಗ, ಹೆಣ್ಮಕ್ಳಿಗೆ ಯಾಕದೆಲ್ಲ ಕಾರ್ಬಾರ? ಶಾಂತನ್ ಮನ್ಯಾಗ ಒಂದ್ ಸಣ್ಣದ್ ಕರು ಅದ, ಅದ ಎಷ್ಟ ಚಂದದ ಗೊತ್ತೇನ್ ನಿನಗ? ಅಂಗಳ ತುಂಬಾ ಕುಣ್ಕೋಂತ ಇರ್ತದ, ಹಿಂಗ ಹಿಂಗ ಕುಣ್ಕೊಂತಿರ್ತದ. ಕುಣಿಯುತ್ತ ಕುಣಿಯುತ್ತ ಬಾ ಕರುವೆ, ಜಿಗಿಯುತ್ತ ನಲಿಯುತ್ತ ಬಾ ಮಗುವೆ, ನನ್ನಯ ಹಿಂದೆ ಓಡುತ್ತ ಬಾ, ಪಿಳಿ ಪಿಳಿ ಕಣ್ಣಲ್ಲಿ ನೋಡುತ್ತ ಬಾ, ಗಾಳಿಗೆ ನೆಗೆಯುತ್ತ ಪುಟು ಪುಟು ಓಡುತ್ತ ಬಾಲವ ಕುಣಿಸಿ, ಕಿವಿಗಳ ನಿಮಿರಿಸಿ ಬಾ ಬಾ ಕರುವೆ ಬಾ ಬಾ ಬಾ. ಏ ಸಾಕ್ ನಿಲ್ಸು ಕುದುರಿ. ಅಮ್ಮ ಅಮ್ಮ ಅಮ್ಮ, ನಂಗು ಅಂತದೇ ಒಂದ್ ಕರು ಬೇಕಮ್ಮ. ಪುಟಾಣಿ ಕರು, ಕಪ್ಪ ಬಿಳಿ ಕರು, ನಾದಕ ಪುಟಾಣಿ ಅಂತ ಹೆಸರಿಡ್ತೀನಿ. ಪುಟಾಣಿ ಪುಟಾಣಿ. ಅಮ್ಮ ಅಮ್ಮ ಅಮ್ಮ, ತಗೊಂಬರ್ತಿಯಲ್ಲ ಅಮ್ಮ? ತರ್ತಾ ತರ್ತಾ. ನೀನು ಅದ್ರ ಹೆಂಡಿ ತೆಗಿಬೇಕು. ತೆಗಿತೀನಿ. ಹುಲ್ ತಂದ್ ಹಾಕ್ಬೇಕು. ತಂದ್ ಹಾಕ್ತೀನಿ. ಸ್ನಾನೂ ಮಾಡಿಸ್ಬೇಕು. ಮಾಡಿಸ್ತೀನಿ. ಆಕಳ ತರ್ಲಿಕ್ಕ 10,000 ಬೇಕು. 10,000 ನಮ್ಮ ಸ್ವಸಹಾಯ ಸಂಘದಾಗ ಆಕಳ ತಗೊಳ್ಳಿಕ್ಕೆ ಸಾಲ ಕೊಡ್ತಾರ. ಆಸ್ತಿ ಇಡುದೇ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಆಯ್ತಾಯ್ತು, ಏನಾದ್ರೂ ಮಾಡ್ಕೋ. ನಾ ಹೇಳದಂಗ ನೀ ಎಂದ್ರೆ ಕೇಳಿಯ? ಅವ್ವ ಮಗು ಹೇಳದಂಗ ನೀನು ಕುಣಿತಿಯಲ್ಲೋ. ನಮ್ಗ್ಯಾಕ ಆಕಳ? ಎಂದು ಇರ್ಲಾರ್ದು ಆಕಳ ಅಂತ ಆಕಳ. ಯಾರು ಏನು ಬೇಕಾದ್ರೂ ಮಾಡ್ಕೋರಿ, ನನಗೇನು ಕೇಳಬೇಡ್ರಿ. ಹೌದು ಹೌದು, ನೀನ್ ಮಾತ್ರ ಹೆಂಡ ಕುಡ್ಕೊಂಡು ಸುಖವಾಗಿರ್ತಿ ಬಿಡು. ಏ ಕುಸುಮಾ, ಕುಸುಮಾ ಊಟಕ್ಕೆ ಹಾಕಿ ಜಲ್ದಿ. ಏ ಯಾಕ ಕಿವಿ ಕೇಳಿಸಂಗಿಲ್ಲ ಆಗವೇನ್ ನೀನು? ಕುಸುಮಾ, ಏ ಕುಸುಮಾ, ಇದ್ದಿದೆ ಸತ್ತಿದೆ. ಅಯ್ಯಯ್ಯ ಹಂಗ್ಯಾ ಕುದುರ್ತೀವೋ, ಅಕ್ಕಿ ಒಳಗಿಲ್ಲ. ಒಳಗಿಲ್ಲ? ಎಲ್ಲಿಗೆ ಹೋದ್ಲು? ಇನ್ನೆಲ್ಲಿ ಹೋಗ್ತಾಳ? ಒಂದು ಕೊಟ್ಟಿಗಿಗಿ, ಅದು ಬಿಟ್ರ ಕಂಡೋರ್ ಮನಿ ತೋಟಕ್ಕ ಹುಲ್ ತರ್ಲಕ್ ಹೋಗಿರ್ತಾಳ. ಆ ಆಕಳು ಬಂದಾಗಿನಿಂದ ಮನಿ ಕಡೆ ಅಂತೂ ವಿಚಾರ ಇಲ್ಲ. ಯಾವಾಗ ನೋಡಿದ್ರು ಆಕಳ ಆಕಳ ಆಕಳ ಆಕಳ ಅಂತ ಆಕಳ ಕಾಲ್ ಬುಡ್ದಾಗೆ ಬಿದ್ದಿರ್ತಾಳ. ಎಲ್ಲಿ ಇರ್ಲಾರ ಆಕಳ ಇಕ್ಕಿದು. ಭವ್ಯ ಎಲ್ಲೋದ್ಲು? ಇನ್ನೆಲ್ಲಿಗಿ? ಅದು ಅವನ್ ಬಾಲ. ಯಾವಾಗ ನೋಡಿದ್ರು ಕರಿನ್ ಜೊತೆಗೆ ಆಟ ಆಡ್ತಾಳ. ಬಿಟ್ರ ಕರಿನ್ ಜೊತೆನೇ ಮನ್ಕೊಳಕ್ ತಯಾರಕ್ಕಿ. ಹುಚ್ಚ, ಅವರಿಬ್ರಿಗೂ ಹುಚ್ಚ ಹಿಡ್ದದ ಅಂತೀನಿ. ಹಂಗನ್ ಮತ್ತ. ಅಯ್ಯೋ ಯಾಕೋ ನೋಡ್ರಿ, ಆಕಳು ಒಂಥರ ಕಾಣ್ಲಿಕ್ಕತ್ತದ, ಏನೋ ಒಂಥರನೇ ಮಾಡ್ಲಿಕ್ಕತ್ತದ, ಸಣ್ಣ ನಡ್ಲಿಕ್ಕತ್ತದ್ರಿ. ಬಾಣಂತಿ ಆಕಳ ಹೊರಗೆ ಕಟ್ಬೇಡ ಅಂದ್ರ ಕೇಳಿಲ್ಲ. ಥಂಡಿ ಐತೇನೋ, ಒಂದಿಷ್ಟು ಕಾಳು ಮೆಣಸ ಶುಂಠಿ ಜಜ್ಜಿ ತಿನ್ಸು, ಅದಕ್ಕ ಚಲೋ ಆಗ್ತದ. ಅಯ್ಯಯ್ಯ ಹಂಗ ಮಾಡ್ಬೇಕವ. ಅಪ್ಪ ಆಕಳು ಮಲ್ಕೊಂಡೇ ಅದ, ಎಷ್ಟು ಜೋರ್ ಮಾಡಿದ್ರು ಎಳಲೇ ಆಗ್ಯದಪ್ಪ. ಮಲ್ಕೊಂಡಿರ್ಲಾರ್ದೆ ಮೂರು ಹೊತ್ತು ಕುಣಗೋತಿರ್ಲಿಕ್ಕೆ ಅದೇ ನಿನ್ನಂಗ್ ಮೂರನೇ ಕ್ಲಾಸಿನ ಹುಡುಗ ಅಂತ ಹೇಳಿದೆ. ಮ್ಯಾಲ ಹೇಳಿಲ್ಲ ಅಂದ್ರ ಹಿಂಗ್ ಮಾಡ್ರಿ, ಒಂದಿಷ್ಟು ಜೀರಿಗೆ ಮೆಣಸ ಪುಡಿ ಮಾಡಿ ಕಣ್ಣಾಗ ಹಾಕ್ರಿ. ಹೇಳಿಲ್ಲ ಅಂದ್ರ ನೋಡ್ರಿ ಮತ್. ಅಯ್ಯಯ್ಯೋ ಪಾಪ, ಕಣ್ಣಿಗೆ ಮೆಣಸ ಹಾಕೋದ? ಹ್ಞೂ ಮತ್ತ. ಹಂಗೂ ಎಳ್ದ ಇದ್ರ ಕಬ್ಣ ಕಾಶಿ ಎರಡು ಕಾಲಿಗೆ ಬರೀ ಎಳಿರಿ. ಎಂತ ಮೈಗಳ ಆಕಳಿದ್ರು ಎದ್ದು ಓಟಾಕಿತ್ತು. ಅತ್ತಿ ಹಂಗಾದ್ರ ನೀನು ಒಂದೊಂದ್ಸಲ ಟೊಂಕ ಹಿಡ್ಕೊಂಡದ ಕಾಲು ಗಂಟು ಬ್ಯಾನಿ ಹೇಳಕ್ಕಾಗಲ್ಲ ಅಂತ ಮಲ್ಕೊಂಡಿರ್ತೀಯಲ್ಲ, ಅವಾಗ ನಿಂಗೂ ಬರಿ ಹಾಕಾಮು. ನೋಡು ಮಾಧವ, ಇವಳು ತಲಿಕೆಟ್ ಮಾತ ಹಿಡಿದು ನಾಲ್ಕು ಬಡಿ ಹಾಕಿನ. ಏ ಯಾಕೆ ಭವಿ ತಲಿಕೆಟ್ಟದ ಏನಿಂದು? ನನ್ನಕ್ಕ ಹಿಂಗಂತ್ಯ? ಓ ಬಿಡ್ತೀನಿ ನೋಡೊಂದು. ಬಿಡ್ರಿ ಬಿಡ್ರಿ, ಸಣ್ಣ ಹುಡುಗದ ಏನಾದ್ರು ಮಾತಾಡ್ತದ ಪಾಪ, ಅದಕ್ಕೆ ಹಂತ ಪರಿದೊಳ ಮಾಡ್ತೀರಿ. ಈಗ ಮೊದಲ ಡಾಕ್ಟರ್ನ ಕರ್ಕೊಂಡ್ಬರ್ರಿ. ಯಾಕೋ ಆಕಳ ಒಂಥರನೇ ಮಾಡ್ಲಿಕ್ಕತ್ತದ, ಕುತ್ತಿಗೆನೂ ಹಿಂಗ ಒಗದ ಬಿಟ್ಟದ, ಹೆಡಕೆ ಚೆಲ್ಲದ್ರಿ, ಹುಲ್ಲು ತಿನ್ವಲ್ದು. ಹೋಗ್ರಿ ಡಾಕ್ಟರ್ ಕರ್ಕೊಂಡ್ಬರ್ರಿ. ಇಷ್ಟಕ್ಕೆಲ್ಲ ಡಾಕ್ಟರ್ ಯಾಕೆ? ನಾನು ಹಾಲಿನ ಸೊಸೈಟಿಗೆ ಹೋಗಿ ಅಜೀರ್ಣಕ್ಕ ಔಷಧ ತರ್ತೀನಿ. ಆಕಳಿಗೆ ಬಾಯಿ ರುಚಿ ಕೆಟ್ಟಿರ್ಬೇಕು. ಅಯ್ಯ ಈಗ ಮೊದಲ್ ನಂಗ ಊಟಕ್ ಹಾಕು, ಅರ್ಜೆಂಟ್ ಕೆಲಸ ಅದ ನನಗ. ಅರ್ಜೆಂಟ್ ಕೆಲಸ ಅಂತ ಅರ್ಜೆಂಟ್ ಕೆಲಸ, ನನಗ್ ಗೊತ್ತಿರ್ಲಾರ್ದ ಅರ್ಜೆಂಟ್ ಕೆಲಸ ಏನಿ ಒಂದು? ಅಲ್ಲಿ ಹೋಗಿ ಒಂದು ಇಸ್ಪೀಟ್ ಆಡ್ತಾನ, ಇಲ್ಲ ಅಂದ್ರ ಸರಿ ದುಕಾನ. ಮಾಧವಾ, ಏ ಮಾಧು, ಏ ನಿಂದ್ರೋ ಸ್ವಲ್ಪ, ಏನದ ಹಂಗ ಉಂಟಿ? ಆ ಗಂಗಾಧರ್ ಏನು? ಏ ಗಂಗಣ್ಣ, ನಾನು ನೋಡ್ಲಿಲ್ಲ ನೋಡಪ್ಪ ನಿನಗ. ನಿಂಗ ಪುರ್ಸೋತಿದ್ರ ನೋಡ್ಲಿಕ್ ನನಗ ಅಲ್ಲ. ಒಬ್ಬನು ಏನದು ಹೆಗಲ ಮೇಲೆ ಹಾಕೊಂಡಿ ಟವಲು ಝಾಡಿಸ್ಕೋತ ಹೊಂಟಿಯಲ್ಲ, ಆ ಟವಲ್ ಏನು ಜೇನುಳ ಹೊಕ್ಕದನ? ಅದೊಂಥರ ಜೇನು ಹುಳಾನೆ ನೋಡಪ್ಪ. ಆದ್ರೆ ಹೊಕ್ಕಿದ್ದು ಟವಲ್ನೊಳಗಲ್ಲ, ಮತ್ತೆ ನನ್ನ ತಲೆಯಾಗೋ ಮಾರಾಯ. ಅಲೋ ಮಾಧು, ಅಂತದ್ ಏನಾಗ್ಯದ ಅಂತ ನಿನಗೀಗ? ಏನ್ ಹೇಳಪ್ಪ ದೋಸ್ತ, ಈ ಹೆಂಗಸರು ಸುಮ್ ಇರಂಗಿಲ್ಲ ನೋಡು. ಯಾಕ ಮತ್ತ ಅತ್ತಿಗಿನ ಅದ್ನೇ ಜಗಳ ಶುರು ಮಾಡ್ಕೊಂಡ್ರೇನ? ಹೌದಪ್ಪ. ಅಲೋ ಏ ಮಾಧು, ಎಷ್ಟು ಸಲ ಹೇಳಿ ನಾನು ನಿನಗೆ, ಅದಕ್ಕೆ ನೀ ಯಾಕೆ ತಲೆ ಕೆಡ್ಸ್ಕೋತಿ ಅಂತೀನಿ. ಅವರಿಬ್ರು ಜಗಳ ಮಾಡ್ಕೋತಾರಂದ್ರ ಮಾಡ್ಕೊಲ್ ಬಿಡು. ಅಲ್ಲ ನಮ್ಮನೆ ಏನ್ ಜಗಳ ಇಲ್ಲಂತೇನು? ಅದು ಹಂಗಲ್ಲಪ್ಪ. ಏ ನಾ ಹೇಳದ್ ಕೇಳಿ, ನಮ್ಮನೆಯವನು ಹಿಂಗ ಜಗಳ ಆಡ್ಕೋತಿರ್ತಾರ, ನಾ ಏನ್ ಮಾಡ್ತೀನಿ ಗುರುತೇನ್ ನಿನಗ? ಅವ್ರ ಹಂಗೆ ಜಗಳ ಆಡ್ಕೋತ ಆರಾಮಿರ್ಲಿ, ನಾನು ನನ್ನಷ್ಟಕ್ಕೆ ಆರಾಮಿರ್ತೀನಿ ನೋಡು. ಏ ಮಧು, ಇದು ಜಗಳ ಹೆಣ್ಮಕ್ಕಳು ಇದ್ದಿದ್ದೇಪ್ಪ ಮಾಮೂಲದು, ಅದು ಬಿಡು ಈಗ ಬಾಯಿಲ್. ಹಂಗೆ ಹೋಗಿ ಒಂದಿಷ್ಟು ಎಣ್ಣೆ ಹಾಕೋಣ, ಈ ತಲೆ ಬಿಸಿ ಏನು ಮಾಡ್ಕೊಂಡಿಲ್ಲ, ಎಲ್ಲ ಕಡಿಮೆ ಆಗ್ತು ನೋಡು. ಗಂಗಾಧರ, ನೀ ಇಷ್ಟೆಲ್ಲ ಹೇಳ್ದಲ್ಲ, ಆದ್ರೆ ನನ್ನ ಪರಿಸ್ಥಿತಿನೇ ಬೇರೆ ಅದನೋ ಮಹಾರಾಯ. ಅಂಥದ್ದು ಏನಾಗ್ಯದಪ್ಪ ನಿನಗ? ಈಗ ನೋಡು, ನನ್ನ ಮನೆಯೊಳಗ ಆಕಳ ಇದ್ದದ್ದು ನಿನಗಂತೂ ಗೊತ್ತೇ ಅದ. ಹೌದು. ಆ ಆಕಳಿಗೆ ಆರಾಮಿಲ್ಲ, ಡಾಕ್ಟರ್ ಕರ್ಕೊಂಬರ್ರಿ ಅಂತ ನನ್ನ ಹೆಂಡತಿ ರೊಕ್ಕ ಕೊಟ್ಟು ಕಳ್ಸ್ಯಾಳ. ರೊಕ್ಕ ಕೊಟ್ಟು ಕಳ್ಸ್ಯಾಳ? ಹಾ. ಆದ್ರೆ ಕರ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಉಪ್ಪು ಮೆಣಸು ಹಾಕಿ ನನ್ನನ್ನು ಚಟ್ನಿ ಮಾಡ್ತಾಳ. ಓ ಮಾರಾಯ, ಚಟ್ನಿ ಮಾಡ್ತಾಳ? ಏ ಮಾಧು, ಅಲ್ಲೋ, ಆಕಳಿಗೆ ಹುಷಾರಿಲ್ಲ ಅಂತಂದ್ರೆ ಡಾಕ್ಟರ್ ತನಕ ಹೋಗ್ಬೇಕಿನ್ನ? ಏನಿಲ್ಲ, ಹಾಲಿನ ಡೈರಿಗೆ ಹೋಗಿ ಕೇಳಿದ್ರ ಒಂದಿಷ್ಟು ಪುಡಿ ಕೊಡ್ತಾರೇನಪ್ಪ, ತಂದು ಕುಡಿಸಿದ್ರಾತ್. ಸುಮ್ಕ ಡಾಕ್ಟರ್ ಹೋಗಿ ಯಾಕೆ ದುಡ್ಡು ಹಾಕ್ತಿ ಅಂತೇನೆ? ಅಲ್ಲೋ ಮಾರಾಯ, ನೀ ಹೇಳ್ದಂಗ ಹಾಲಿನ ಡೈರಿಗೆ ಹೋಗಿ ಪುಡಿ ತಂದು ಹಾಕಿವಿ, ಆದ್ರೆ ಏನು ಗುಣ ಆಗ್ಲಿಲ್ಲ. ಆಕಳು ನಡ್ಗ್ಲಿಕ್ಕತ್ತದ, ಏನಾರ ಮಾಡ್ರಿ ಅಂತ ಹೇಳಿ ಅಳ್ಕೋತ್ ಕೂತಾಳೋ ಮಾರಾಯ. ಏ, ಪುಡಿಲಿಂದ ಕಡಿಮೆ ಆಗ್ಲಿಲ್ಲ ಅಂತಂದ್ರ ಒಂದ್ ಕೆಲಸ ಮಾಡು. ಏನಪ್ಪ? ಆ ಮೆಡಿಕಲ್ ಅದಲ್ಲ, ಅಲ್ಲಿಂದ ದಶಮೂಲಾರಿಷ್ಟ ತಂದು ಕುಡಿಸು, ಸರಿ ಹೋಗ್ತದ. ಹಂಗೂ ಒಂದ್ ವೇಳೆ ಸರಿಯಾಗ್ಲಿಲ್ಲ ಅಂತ ಇಟ್ಕೋ, ಆಕಳದ ಒಂದ್ ಕಿವಿ ಇರ್ತದ, ಒಂದ್ ತುದಿ ಒಂಚೂರು ಕತ್ತರಿಸ್ಬಿಡು, ಕಡಿಮೆ ಆಗ್ತದ. ಅಂದ್ರ ಹಂಗ್ ಮಾಡಿದ್ರ ಆರಾಮ ಆಗ್ತದಂತೆ? ಯಾಕೆ ಆಗೋದಿಲ್ಲಂತೆ? ಹಾಗೆ ಆಗ್ತದ. ಈಗ ಏ ಮಧು, ಇಲ್ಲಿ ಬಾಯ್, ಮೊದಲ ನಾವಿಬ್ರು ಸ್ವಲ್ಪ ಎಣ್ಣೆ ಹಾಕು. ಏ ಗಂಗಣ್ಣ, ಏ ನಾ ಹೇಳ್ತೀನಿ ಕೇಳಿದ್ರೆ ಮಾರಾಯ. ಏ ನೋಡು, ಮೊದಲು ಎಣ್ಣೆ ಹಾಕಿದ್ದು ಅಂತ ಇಟ್ಕೋ, ಆರಾಮಾಗ್ತದ. ಆಮೇಲೆ ಆಕಳಿಗೆ ಔಷಧ ತಗೊಂಡು ಹೋದ್ರೆ ಆಯ್ತು, ಅದಕ್ಕೇನು ಅವಸರದಪ್ಪ ಈಗ? ಈ ಕಿಸ್ದಾಗ ರೊಕ್ಕ ಭಾಳ ಕಾಣಿಸ್ತಾವಲ್ಲ ನೋಡಿ, ಎಷ್ಟದ? ಏ ಮಾಧು, ಇಷ್ಟು ಸಾಕು ಬಿಡು, ಬೇಕಾದಷ್ಟಾಯ್ತು ನಮ್ಮಿಬ್ರಿಗೆ. ಬ್ಯಾಡೋ ಮಹಾರಾಯ. ಗಂಗಾಧರ, ಅಲ್ಲೋ ನನ್ನ ಹೆಂಡತಿ ಗೊತ್ತಾದ್ರ ಬೈತಾಳೋ ಮಹಾರಾಯ. ಏ ಏ, ಏನ್ ಹೆಂಡತಿ ಗುಲಾಮ್ ಜೋರಕ್ಕೋಗಿ ನೋಡು, ಬಹಳ ಅಂಜು ಬರ್ತಪ್ಪ. ಏನಿದೆ ಮಾಧು, ಬಾರೋ ಸುಮ್ಕ. ಬ್ಯಾಡೋ, ನಾ ಹೇಳ್ತೀನಿ ಬಾಯಲ್ಲಿ. ಬ್ಯಾಡೋ ಮಹಾರಾಯ, ಬ್ಯಾಡೋ ಗಂಗಣ್ಣ, ಹೋಗರ್ ಬಾ ಗಂಗಾಧರ. ಬ್ಯಾಡೋ, ನಡಿ ನಡಿ ನಡಿ. ಮಸ್ತ್ ಮಜಾ ಬಂತು ನೋಡಪ್ಪ ತಮ್ಮ. ಅಲೋ ಗಂಗಣ್ಣ, ಏ ಮಾಧು, ಆಕಳಿಗೆ ಹೆಂಗ ಮತ್ತ ಆಕಳಿಗೋ? ಏ ಮಾಧು, ನಿನ್ ಮನಿ ಮುಂದ ಬಂದಂಗ ಆಗ್ಯದಲ್ಲೋ ಜರ. ಮನಿ ಬಂತು ಅಪ್ಪ? ಅಪ್ಪ, ಆಕಳಿಗೆ ತ್ರಾಸ ಜೋರ್ ಆಗ್ಯದ. ನಿಮ್ಮಪ್ಪ ಎಲ್ಲಿ ಹೋಗಿ ನೋಡ್ಕೊಂಡ್ ಬಾ ಅಂತ ಅಮ್ಮ ಕಳ್ಸ್ಯಾಳ. ಮಗಳು ಬಂದಲೋ ಅಪ್ಪ? ಡಾಕ್ಟರ್ ಎಲ್ಲಾರ ಬರ್ಲಿಲ್ಲೇನಪ್ಪ? ಗಂಗಣ್ಣ, ಏನ್ ಮಾಡೋದು? ಮಾಡೋದೇನೋ, ಡಾಕ್ಟರ್ ಒಂದ್ ಫೋನ್ ಮಾಡಿಬಿಟ್ರಾಯ್ತಪ್ಪ, ಡಾಕ್ಟರ್ ಸಾಹೇಬ್ರು ಬಂದ್ ಬಿಡ್ತಾರ. ಅಲ್ಲ, ರೊಕ್ಕ ಮತ್ತ ಡಾಕ್ಟರ್ ಕೊಡ್ಲಿಕ್ಕೆ ರೊಕ್ಕ ಬೇಕಲ್ವೋ? ಏ ಮದಣ, ಅವರು ಗೋರ್ಮೆಂಟ್ ಡಾಕ್ಟರ್ ಸಾಹೇಬ್ರು, ಅವ್ರಿಗೆ ದುಡ್ಡು? ಹಂಗು ಒಂದ್ ವೇಳೆ ದುಡ್ಡು ಕೇಳಿದ್ರು ಅಂತ ಇಟ್ಕೋ. ನಾಳೆ ಕೊಡ್ತೀನಿ ಸಾರ್ ಅಂದ್ರೆ ಆತಪ್ಪ. ಏ ಮಧು, ನಾಳೆ ಕೊಟ್ರ ಆತ, ಕೊಡದಿದ್ರು ನಡೀತದಪ್ಪ. ಮಧು, ಈಗೇನು ಸರ್ಕಾರದವರು ದುಡ್ಡು ಕೊಡಂಗಿಲ್ಲನಪ್ಪ, ಪಗಾರ ಕೊಡ್ತಾರಲ್ವ ಅವ್ರಂದ್ರೆ ಏನಂತ ತಿಳ್ಕೊಂಡಿ ನೀನು? ಅವರು ಜನಗಳು ಡಾಕ್ಟರ್ ಏನಪ್ಪ ಸಾಬ್ರು, ಜನಗಳದು ಸರ್ಕಾರ. ಹೌದ್ ಹೌದು. ಮತ್ತೆ ನಾವೇನಂತ ತಿಳ್ಕೊಂಡೆ? ನಾವು ಪ್ರಜೆಗಳು, ಪ್ರಭುಗಳು. ಗೊತ್ತಾಗಂಗಿಲ್ಲ ನಿನಗ ತಮ್ಮ ಮಾಧು? ಗೊತ್ತಾಗ್ತದ ಯಪ್ಪ, ಗೊತ್ತಾಗ್ತದ. ಮನಿ ನೆನಪ ಗಣನ ಶನೆ ಇಳಿಯುತ್ತದಲ್ಲೋ ಯಪ್ಪ. ಅಲ್ಲೋ ಗಂಗಣ್ಣ, ಫೋನ್ ಮಾಡಮ್ಮಪ್ಪ, ಫೋನ್ ಮಾಡೋಣ ಮಾರಾಯ. ಅಮ್ಮ ಮಾಡೋಣ ತಮ್ಮ ಮಾಡೋಣ, ನಿಂದ ಚರಣ ವ್ಯವಸ್ಥೆ ಮಾಡ್ತೀನಿ. ಮಾಡುವಯ್ಯಪ್ಪ ಮಾಡುವಯ್ಯಪ್ಪ ಮಾಡುವ. ಏ ಅಲ್ಲಿ ಯಾವ ಹುಡುಗ ತಗೋತಲ್ಲ ತಮ್ಮ. ಏ ತಮ್ಮ ಕಿಶೋರ ಕಿಶೋರ. ಏ ಬಾರೋ ಇಲ್ಲಿ ಕಿಶೋರ. ಏ ಕಿಶೋರ ಬಾರೋ ಕಿಶೋರ. ಏನ್ರಿ ಏ ಕಿಶೋರ, ನಿನ್ನ ಬರ್ಲಿ ಮೊಬೈಲ್ ಅದ ಏನೋ ತಮ್ಮ. ಅದ ಯಾಕ್ರಿ? ಏ ಚಂದಾಯ್ತು ಅದ್ರಾಗ ಈ ದಂದವಕನಿ ಡಾಕ್ಟರ್ ಸಾಬ್ರು ನಂಬರ್ ಅದ ಏನೋ. ಅದ ಏನೋ ಅಪ್ಪ ನಂಬರ್ ಅದ ರೀ, ಆದ್ರ ನನ್ನ ಫೋನ್ ನಾಗ ಕರೆನ್ಸಿ ಇಲ್ಲ. ಏ ಕಿಶೋರ ಅಲ್ಲೋ, ನಾ ನೋಡಿನಪ್ಪ ಈಗ ಕಾಣಿಸದ, ನೀ ಫೋನ್ ಮಾತಾಡ್ಕೋತಾನೆ ಹೊಂಟಿದ್ದಲ್ಲ ತಮ್ಮ. ಸುಳ್ಳು ಏ ತೆಗಿ ಫೋನ್ ಅದು ಒಂದು, ಆ ದಂದ ಅವಕಾನಿ ಒಂದ್ ಹಚ್ಚು ಡಾಕ್ಟರ್ ಸಾಹೇಬ್ರಿಗೆ ಒಂದ್ ಹಚ್ಚು ಫೋನ್ ಹಚ್ಚು. ಕಿಶೋರ ಹಚ್ಚು ಫೋನ್ ಹಚ್ಚಬೇಕಾ? ಹಚ್ಚು ಕಿಶೋರ. ತಮ್ಮ ಏನ್ ಮಾಡ್ತಿ ನಮ್ದು ಹಣೆ ಬಾರ ಬಾಳದ ಹಚ್ಚು ಜನ ಹಚ್ಚು ಕಿಶೋರ ಹಚ್ಚಪ್ಪ. ಏ ಕಿಶೋರ ನೀ ಚಿಂತೆ ಮಾಡ್ಬೇಡ, ನಿನ್ ದುಡ್ಡು ಕೊಡ್ತೀವನಪ್ಪ ಫೋನ್ ಇದ್ ಏನು ಆತ ನೋಡೋದು ಖರ್ಚು ಕೊಡ್ತೀವಿ ಅಪ್ಪ. ಹೇ ಕೊಡ್ತೀವಿ ನೀನು ಅದ ಹಚ್ಚು ಜನ ಹಚ್ಚು. ತಗೊಳ್ರಿ ಈಗ ಫೋನ್ ಹಚ್ಕೊಟ್ಟಿ ನೋಡ್ರಿ ಡಾಕ್ಟರ್. ಏ ಕಿಶೋರ ನಂಗಲ್ಲೋ ತಮ್ಮ, ಅವನಿಗೆ ಮಾಧು ಕೊಡೋ ಅವನಿಗೆ ಅವ ಮಾತಾಡ್ತಾನೋ. ಏ ಮಾಧು ತಗೋರೋದು ಹಿಡ್ಕೋ. ಹಲೋ ಹಲೋ ಹಲೋ. ಏ ಯಾಕೋ ಕೇಳಿಸಲಾಗದು ಮರ. ಹಲೋ ಏ ಇದ್ರ ಮನಿ ಹಾಳಾಗಿ ಹೋಗ್ಲಿ. ಏ ಗಂಗಣ್ಣ. ಏನು ಗಂಗಣ್ಣ ನೀನೆ ಮಾತಾಡೋಯಪ್ಪ. ತಾ ಇಲ್ಲ ಜರ ನೀನೆ ಮಾತಾಡಪ್ಪ ಜರ. ಹಲೋ ಡಾಕ್ಟರ್ ಸಾಬ್ರೇ. ಡಾಕ್ಟರ್ ಸಾಬ್ರೇ ನಮಸ್ಕಾರ ರೀ. ಡಾಕ್ಟರ್ ಸಾಬ್ರೇ ನಂದು ನಮಸ್ಕಾರ ರೀ. ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಯಾರ ಬೇಕಾಗಿತ್ತು? ನೀವೇ ಬೇಕಾಗಿತ್ತ್ರಿ ಡಾಕ್ಟರ್ ಸಾಬ್ರೆ. ಹೇಳ್ರಿ ಏನು ಏನ್ ವಿಷಯ? ವಿಷಯ ಅಂದ್ರಿ ವಿಷಯ ಏನಿಲ್ರಿ. ಚೆನ್ನಾಗಿದ್ರಿ ಡಾಕ್ಟರ್ ಸಾಬ್ರೆ? ಆರಾಮ್ರಿ? ಹೆಂಗಿದ್ರಿ? ಆರಾಮದೀವಿ. ಆದ್ರ ಏನ್ ವಿಷಯ ಅಂತ ಹೇಳ್ರಿ. ಏನಿಲ್ರಿ ಡಾಕ್ಟರ್ ಸಾಬ್ರೆ, ಇಲ್ಲೊಂದ್ರಿ ನಮ್ ಊರಾಗ ಆಕಳಿಗೆ ಆರಾಮಿಲ್ರಿ. ಅಂದ್ರ ಸ್ವಲ್ಪ ಹುಷಾರಿಲ್ರಿ. ಅಂದ್ರ ಸೀರಿಯಸ್ ಏನಿಲ್ರಿ. ಏ ಮಾಧು, ಹ್ಮ್ ಡಾಕ್ಟರ್ ಸಾಬ್ರಿಗೆ ಒಮ್ಮಿಗೆ ಸೀರಿಯಸ್ ಅಂತ ಹೇಳ್ಬಾರ್ದು, ಹೆಚ್ಚು ರೊಕ್ಕ ಕೇಳಿದ್ರೆ ಏನ್ ಮಾಡ್ತಿ? ಅದಕ್ಕ ಹಂಗ ಹೇಳಿನಿ. ಡಾಕ್ಟರ್ ಸಾಬ್ರಿ ನಿಮ್ಗೇನಿಲ್ರಿ? ಏನ್ರ ಈ ಕಡೆ ಹೊಂಟಿರೇನ್ರಿ ಮಾಧುನ ಮನಿ ಕಡೆ? ಅದೇ ಬಂದ್ರ ಹಂಗ ನಮ್ಮ ಒಂದ್ ಆಕಳಿಗೆ ಒಂದ್ ಜರ ನೋಡ್ಕೊಂಡು ಹೋಗ್ರಿ. ಯಾರ ಅಲ್ಲ ಯಾರ ಮಾತಾಡೋದು? ಎಲ್ಲಿ ಮಾತಾಡಕತ್ತೀರಿ? ನಾರೇ ಡಾಕ್ಟರ್ ಸಾಬ್ರೆ, ನಂದ ಆಕಳ ಅಲ್ಲ ಅಲ್ಲ, ನಾ ಗಂಗಾಧರ್ ರೀ. ಅಲ್ಲಲ್ಲ ಮಾಧುವನಲ್ರಿ ನಮ್ ದೋಸ್ತ. ಮಾಧುನ ಆಕಳಿಗೆ ಜರ ಆರಾಮಿಲ್ರಿ. ಸರಿಯಾಗಿ ಮಾತಾಡ್ರಿ, ಆಕಳಿಗೆ ಏನಾಗ್ಯದ ಒಂದ್ ಸ್ವಲ್ಪ ಬರೋಬ್ರಿ ಹೇಳ್ರಿ ಬಿಡಿಸಿ. ಏನಂತ ಹೇಳ್ರಿ ಡಾಕ್ಟರ್ ಸಾಬ್ರೆ, ನೀವ ಹೇಳ್ಬೇಕಲ್ರಿ ಡಾಕ್ಟರ್, ನೀವೇ ಹೇಳ್ರಿ ಮತ್ತೆ. ಇದ್ ಒಳ್ಳೆ ಕತಿ ಆಯ್ತಪ್ಪ. ಅಲ್ಲ ಆಕಳಿಗೆ ಏನ ಸಮಸ್ಯೆ ಅದ ಅಂತ ಹೇಳಿ ನೀವ್ ಹೇಳಕ್ ತಯಾರಿಲ್ಲ. ಯಾವ್ರಿಂದ ಮಾತಾಡಕತ್ತೀರಿ ಅಂತ ಹೇಳಿ ನೀವ್ ಹೇಳಕ್ ತಯಾರಿಲ್ಲ. ಇನ್ನು ನಾ ಪತ್ತೆದಾರಿಕೆ ಮಾಡ್ಬೇಕದನ್ನ? ಅಲ್ರಿ ನಾ ಡಾಕ್ಟರ್ ಖರೆ, ಆದ್ರ ನಿಮ್ಮ ಆಕಳಿಗೆ ಏನ್ ತೊಂದರೆ ಆಗ್ಯದ ಅಂತ ಹೇಳಿ ಹೇಳದೇ ಇದ್ರ ನಾ ಹೆಂಗ ಔಷಧ ತರಬೇಕು, ಏನ್ ಇಂಜೆಕ್ಷನ್ ತರಬೇಕು, ಅದಕ್ಕೇನ್ ಕೆಮ್ಮ ಆಗ್ಯದು, ಜ್ವರ ಆಗ್ಯದು, ಬೇದಿ ಆಗ್ಯದು, ಕಾಲ್ ನೋವು ಆಗ್ಯದು, ಏನ್ ಹೆರಿಗೆ ಆಗ್ಯದು, ಏನಾಗತ್ತದ ಡಾಕ್ಟರ್? ಹಿಂಗಂದ್ರಿ ಜರ ಜರ ತಡೀರಿ ನಿಂದ್ರಿ ಡಾಕ್ಟರ್ ಸಾಬ್ರೆ. ಜರಿ ಏ ಕಿಶೋರ ನಿಂದ್ರು ನಿಂದೇನೋ ಫೋನ್ ಕಸ್ಕೋತಲ್ಲ, ಇನ್ನ ಮಾತು ಮುಗ್ದಿಲ್ಲ ಅಂದು ಮಾದೊಂದು ಹೇಳ್ಬೇಕಿನ್ನ ಆಕಳದ ಡಾಕ್ಟರ್ ಸಾಬ್ರಿಗೆ ಏನಾಗಿದೆ? ಜರ ಜರ ನಿಂದ್ರಿ ಜರ ನಿಂದ್ರಿ. ಏ ಮಾಧು, ಹ್ಮ್ ನಿನ್ನ ಆಕಳಿಗೆ ಏನಾಗ್ಯದ ಅಂತೆಲ್ಲ ಅದು ಡಾಕ್ಟರ್ ಸಾಬ್ರಿ ಕೇಳತ್ತರದು ಗಂಗಣ್ಣ. ಅದ ಏನಂದು? ಇದೆಲ್ಲ ಕೇಳಿ ನನ್ ನಶಾನೇ ಇಳಿತ್ ನೋಡಪ್ಪ. ಏ ನಿಂದ್ರಿ ಡಾಕ್ಟರ್ ಸಾಬ್ರಿ. ಹಲೋ, ಅದು ಏನಂದ್ರಿ? ಕೆಮ್ಮು, ಜ್ವರ, ಬೇದಿ, ಕಾಲು ನೋವು. ಏ ನಿಂದ್ರ ಕಿಶೋರ ಹ್ಮ ಹಿಂಗ. ಏ ಮಾಧು ಏನಂದಲ್ಲೋ ಜರ ನೀನು ಹೇಳು ಜರ ಡಾಕ್ಟರ್ ಸಾಬ್ರಿಗೆ. ಗಂಗಣ್ಣ ಹೇಳ್ತೀನಿ ತಡಿ, ಹೇಳ್ತೀನಿ ತಡಿ. ಹೇಳಣ್ಣ ಹೇಳ್ತೀನ. ಏನೋ ಅಂದಲ್ಲಪ್ಪ ನನ್ನ ಹೆಂಡತಿ. ಹಾ ಹಾ, ಆಕಳು ಇದದ. ಡಾಕ್ಟರ್ ಸಾಬ್ರೆ ಕರು ಹಾಕ್ಯದಂತ್ರಿ ಆಕಳು. ಹೌದಾ? ಹಾ, ಸರಿಯಾಗಿ ಏನು ತಿನ್ನಲಾಗ್ಯದ? ಸರಿಯಾಗಿ ಏನು ತಿನ್ನಲ್ದಂತ್ರಿ. ಮಲ್ಕೊಂಡಲ್ಲಿ ಮಲ್ಕೊಂಡ್ ಬಿಟ್ಟದ ಅಂತ ಹೇಳಿದ್ಲು. ಡಾಕ್ಟರ್ ಮಲ್ಕೊಂಡು ಬಿಟ್ಟು ಅಂತ್ರಿ. ಎಷ್ಟ್ ಹೊಡೆದ್ರು ಹೇಳಲಾಗ್ಯದ ಅಂತ ಹೇಳಿದ್ಲು. ಏ ಮಾದು ಏನೋ ನಿನ್ ಹೆಂಡತಿಗೆ ಏನ್ರ ತಿಳಿತದೇನೋ, ಕರು ಹಾಕಿದ ಆಕಡೆ ಯಾವಕ್ಕೇನ ಹೊಡಿತಾಳೇನೋ, ಏನಿಂತ ಹೆಂಡತಿ ತಲೆ ಇಲ್ಲಿ. ನನ್ನ ಹೆಂಡತಿಗೆ ತಲೆ ಸರಿ ಇಲ್ಲ ಅನ್ನವ ನೀ? ಏ ಇಲ್ಲ ಇವನ ನನಗೆ ಜೋರು ಮಾಡ್ತೇನೆ ಹೇಳ್ತೇನೆ ನೋಡ್ ನಿನಗ ಇದು ಹಿಂಗ ಅನಬಂಡಿ. ಹಂಗಾದ್ರೆ ಫೋನ್ ತಗೋ ನೀನೇ ಡಾಕ್ಟರ್ ಅವ್ರಿ ಮಾತಾಡಕ್ ಹೋಗ್ತೋ. ಏ ಏ ಗಂಗಣ್ಣ, ಗಂಗಣ್ಣ ಇರ್ಲತ್ತ. ಡಾಕ್ಟರ್ ಸಾಹೇಬ್ರ, ಡಾಕ್ಟರ್ ಸಾಹೇಬ್ರ ಆದಷ್ಟು ಜಲ್ದಿ ಬರ್ರಿ. ಬರ್ತೀನಿ ಬರ್ತೀನಿ. ಆಕಳ ಮ್ಯಾಲ ಹೇಳಕತ್ತಿಲ್ಲ ಅಂತ ಹೇಳಿ ಹೇಳದ್ರಲ್ಲ, ಹೋರಿ ಅಂದ್ರ ಅದಕ್ಕ ಹಾಲಿನ ಜ್ವರ ಬಂದಿರಬೇಕು. ನೀವೇನ್ ಮಾಡ್ಬೇಕು ಅಂತಂದ್ರ ಕ್ಯಾಲ್ಸಿಯಂ ಇಂಜೆಕ್ಷನ್ ಕೊಡ್ಬೇಕಾಗ್ತದ. ಅದಕ್ಕ ಅಂದಂಗ ನಿಮ್ ಮನಿ ಎಲ್ಲ ಒಂದ್ ಸ್ವಲ್ಪ ಅಡ್ರೆಸ್ ಹೇಳ್ತೀರೇನ? ಹಂಗ್ರಿ ಹೇಳ್ತೀನಿ ಹೇಳ್ತೀನಿ. ಇದು ಬರ್ಕೊಳಿ ಪೆನ್ ಅದು ಎಲ್ಲ ಇಟ್ಕೊಂಡಿರಿ. ಎಲ್ಲ ಅದ ಹೇಳಪ್ಪ ನೀನು. ಬರ್ಕೊರಿ ಡಾಕ್ಟರ್ ಸಾಹೇಬ್ರ, ನಾ ಮಾಧವ್ರಿ, ನಮ್ಮ ಅಪ್ಪ ಅಣ್ಣಪ್ಪರಿ. ಬ್ಯಾಡ ಬಿಡ್ರಿ ಕಾಟ್ ಹೊಡ್ರಿ, ನಮ್ಮ ಅಪ್ಪನ ಹೆಸರು ಹೇಳಿದ್ರಿ, ಯಾರು ಕೂನನ ಹಿಡಿಯಲ್ರಿ ನಮ್ಮ ಊರಾಗ. ನಮ್ಮ ಅವನ ಹೆಸರು ಸಣ್ಣವ್ರಿ. ಮುಂದ್ರಿ ಸಣ್ಣವ್ ಬರ್ಕೊಂಡ್ರಲ್ರಿ. ಮತ್ ನೋಡ್ರಿ ಸುಣಗಾರ ಹಾದಿರಿ. ಮುಂದ್ ನೋಡ್ರಿ ಸೋಮಪ್ಪನವ್ರ ಅಕ್ಕಿ ದುಕಾನ್ ಹಿಂದ್ರಿ. ಅದೇರಿ ಊರಿ ಹಿತ್ತಲಸಿರೂರಿ. ಅದೇ ಬಿಟ್ರೆ ಹೆಂಗ್ರಿ ನೀವು? ಹೂರಿ ಅದು ಮುಂದ ಇನ್ನೊಂದ್ ಇರ್ತದಲ್ರಿ ಡಾಕ್ಟರ್ ಸಾಹೇಬ್ರದು. ಅದು ಪಿನ್ ಕೋಡ್ ಹೇಳೋ ನೀನು ಮಾರಿ ಒಂದು. ಅದು ಪಿನ್ ಕೋಡ್ ಪಿನ್ ಕೋಡ್ ಪಿನ್ ಕೋಡ್ ಗೊತ್ತಿಲ್ರಿ ಡಾಕ್ಟರ್ ಸಾಹೇಬ್ರ. ಅಲ್ಲ ಇಷ್ಟು ಸಾಕೇನ ಅಂತೀನ್ರಿ. ಏ ರಗಡ ಆಯ್ತಪ್ಪ ರಗಡ ಆಯ್ತು. ಹಿತ್ತಲ್ ಸಿರೂರ್ ಹೌದಿಲ್ಲ. ಹೋರಿ ಈಗ ಇನ್ನೊಂದ್ ತಾಸನಾಗ ನಾ ಅಲ್ಲಿ ಬರ್ತೀನಿ. ನೀವೇನ್ ಮಾಡ್ರಿ ಅಂತಂದ್ರ ಅಲ್ಲಿ ಅಂಗಡಿಗೆ ಹೋಗ್ರಿ, ಒಂದ್ ಕ್ಯಾಲ್ಸಿಯಂ ಬಾಟ್ಲಿ ತರಿಸಿಟ್ಟಿರಿ. ಅದು ಇಂಜೆಕ್ಷನ್ ಕೊಡ್ಬೇಕಾಗ್ತಂತ ಹೇಳದಲ್ಲ ಸುಣ್ಣದ ಔಷಧ ಇಂಜೆಕ್ಷನ್, ಅದು ದೊಡ್ಡ ಬಾಕಿ ಇರ್ತದ. ಹೆಸರು ಹೇಳ್ತೀನಿ ಬರ್ಕೋ. ಹೋರಿ ಡಾಕ್ಟರ್ ಸಾಹೇಬ್ರೆ ನಿಂದ್ರಿ ಜರ ನಿಂದ್ರಿ. ಏ ಕಿಶೋರ ಏ ಕಿಶೋರ ಜರ ಏನೋ ಕಿವಿ ಕೊಟ್ಟು ಕೇಳು. ಗಂಗಣ್ಣ ಜರ ನೀನು ಕೇಳಪ್ಪ ಹಂಗೆ ಹಿಂದ ಕಿವಿ ಹಚ್ಚಿ. ಏನಂತ ಡಾಕ್ಟರ್ ಸಾಹೇಬ್ರ ನಿಂದ್ರ ಹೇಳ್ತ. ಹಾ ಏ ಕಿಶೋರ ಜರ ಜರ ಜರ ಹೇಳ್ರಿ ಡಾಕ್ಟರ್ ಸಾಹೇಬ್ರ. ಹೇಳ ಹೇಳ ಹೆಸರು ಬರ್ಕೋತೀರ? ಹೂರಿ ಕ್ಯಾಲ್ ಬುರಾಲ್. ಕ್ಯಾಲ ಕ್ಯಾಲ್ ಬುರಾಲ್ ಕ್ಯಾಲ. ಅದ್ರ ಹೆಸರು ಏನಪ್ಪಾ ಅಂತಂದ್ರೆ ಕ್ಯಾಲ್ ಬುರಾಲ್ ಅಂತ ಹೇಳಿ ಬರ್ಕೊಡ್ರಿ. ಆಯ್ತಲ್ಲ ಬರ್ಕೊಡ್ರಿ. ಕಿಶೋರ್ ಹೇಳೋದು ಏನಂತ? ಹೂರಿ ಆಯ್ತು ಫೋನ್ ಇಡ್ತೀನಿ ಬರ್ತೀನಿ ಇನ್ನೊಂದ್ ತಾಸದಾಗ. ಏ ಮದ್ ಏನಂದ್ರಪ್ಪ ಡಾಕ್ಟರ್ ಸಾಬ್ರು? ಏ ಗಂಗಣ್ಣ ಈಗ ಕಿಶೋರ್ ಕೇಳನ. ಕಿಶೋರ ಅದೇನ್ ಬರಲ್ಲ ಬರಲ್ಲ ಅಂತ ಹೆಸರು ಹೇಳಿದ್ರಲ್ಲಪ್ಪ ನೀ ಬರ್ಕೊಂಡಿದೆ ನಿನ್ ಕೇಳಿಸ್ಯದ. ಬೋರಾಲ್ ಅಲ್ರಿ ಅದು, ಕ್ಯಾಲ್ ಬೋರಲ್ಲು ಅಂತ. ಕ್ಯಾಲ್ ಬೋರಲ್ಲು ಅಂತ. ಕ್ಯಾಲ್ ಬೋರಲ್. ಮೊನ್ನೆ ನಮ್ ಆಕಳಿಗೂ ಇದನ್ನೇ ಕೊಡಿಸಿದ್ವಿ. ಆಕಳ ರಕ್ತದಾಗ ಸುಣ್ಣದ ಅಂಶ ಕಡಿಮೆ ಆದ್ರ ಹಿಂಗಾಗ್ತದಂತ ಡಾಕ್ಟರ್ ಹೇಳಿದ್ರು. ತಮ್ಮ ಜರನಿಂದ್ರು ಮಧು ಏನಂದ್ರು ಸುಣ್ಣದ ಅಂಶ ಅಲ್ವಾ? ನಿನ್ನ ಮನೆ ಇರೋದು ಸುಣಗಾರ ಬೀದಿಯಾಗ ಹೌದಿಲ್ಲ? ಹೌದ್ ಹೌದು. ಮತ್ತ ಆಕಳಿಗೆ ಸುಣ್ಣ ಹ್ಯಾಂಗೋ ಕಡಿಮೆ ಆಗ್ತದ ಸುಣಗಾರ ಬೀದಿಯಾಗ? ಗಂಗಣ್ಣ ಏ ಮಾಧು ಹೇಳೋದಕ್ಕೆ ಯಾ ಜರನಿ ಅದು ರೋಗನೂ ಅಲ್ಲ ಎಂತದು ಅಲ್ಲನಪ್ಪ ತಮ್ಮ. ಯಾರು ಮಾಟ ಮಾಡಿಸಿರ್ಬೇಕು ನೋಡು ನಿನ್ನ ಆಕಳಿಗೆ. ಹಂಗಂತೆ ಯಾರು ಮಾಡಿಸಿರ್ಬಹುದು? ಹೋಗೋಣ ಅಪ್ಪ ಜಲ್ದಿ ಹೋಗಾಮಿ ಬಾ. ಆಯ್ತಾಯ್ತು ನಡಿ. ನೀವು ಕಾಲ್ ಮಾಡಿದ್ದು ಈಗ 12 ರೂಪಾಯಿ ಆಗ್ಯದ, ರೊಕ್ಕ ಕೊಡ್ರಿ ನನಗ ಲೇಟ್ ಆಯ್ತು. ಏ ಕಿಶೋರ ಯಾವ ಊರಿನ ಫೋನ್ ಅಪ್ಪ ಇದು? ಒಂದ್ ನಿಮಿಷ ಮಾತಾಡಿಲ್ಲ 12 ರೂಪಾಯಿ ಹೆಂಗಾಗ್ತದ? ಏನು ಹೋಗ್ಲಿ ಅಂತ ಅರ್ಜೆಂಟ್ಗೆ ಫೋನ್ ಕೊಟ್ರ ಈಗ ಹಿಂಗ್ ಮಾತಾಡ್ತೀರೇನು? ನಾನು ಫೋನ್ ಕೊಟ್ಟಿದ್ದೆ ತಪ್ಪಾಯ್ತು, ಮೊದ್ಲು ನನಗ ರೊಕ್ಕ ಕೊಡ್ರಿ. ಅಯ್ಯ ಕಿಶೋರ 12 ರೂಪಾಯಿ ಅದ್ಯಾ ದೊಡ್ಡದೇನಪ್ಪ, ನಮ್ಮ ಅದುಗ ಕೊಡ್ತಾನೆ ನಾಳೆಗೆ ಬಂದು ಇಸ್ಕೊಂಡು ಹೋಗು, ಆಮೇಲೆ ತಡ ಆಯ್ತು ಅಂತ ಹೇಳ್ಬೇಡ ತಿಳಿತು. ಹೋಗೋಣ ಬಾರಪ್ಪ ತಡ ಆಗ್ಲಿಕ್ಕದ, ಇಂಜೆಕ್ಷನ್ ತಗೊಂಡ್ ಬರೋಣ. ಆಯ್ತಾಯ್ತು. ನಾಳೆ ರೊಕ್ಕ ಕೊಡೋದನ್ನ ತಪ್ಪಿಸ್ಬೇಡ್ರಿ, ಮತ್ತ ನಾ ನಿಮ್ಮನ್ನ ಬಿಡೋದಿಲ್ಲ. ಏ ತಮ್ಮ ಮಾದು ಕೊಡ್ತಾನೋ ನಾಳೆ ಬಂದು ಚಂಜಿಪರಿ ವೈದ್ಯರ. ಆಯ್ತಾಯ್ತಾಯ್ತು ಈಗ ನಡಿ. ಎಲ್ಲಿ ಎಲ್ಲಿ ಸ್ವಲ್ಪ ಜಾಗ ಬಿಡ್ರಿ ಜಾಗ ಬಿಡ್ರಿ. ಮಾಧವ ಒಂದ್ ಸ್ವಲ್ಪ ಲೈಟ್ ಹಾಕಪ್ಪ. ಕರೆಂಟ್ ಇಲ್ಲ, ಹೋಗ್ಲಿ ಆ ಬಗಲಾರಿ ತೆಗಿರಿ, ಬೆಳಕು ಬರಲಿ ಒಂದ್ ಸ್ವಲ್ಪ. ಹ, ಏನಾಗ್ಯದ ಆಕಳಿಗೆ? ಅಕ್ಕವ್ರ ಏನ್ರಿ ಡಾಕ್ಟ್ರ? ಒಂದು ಬೊಗಣಿ ತುಂಬಾ ಚಲೋ ಬಿಸಿ ನೀರ್ ತಗೊಂಡ್ಬರ್ರಿ, ಚಲೋ ಕುದಿತಾ ಇರ್ಲಿ ನೀರು, ಶುದ್ಧ ಇರ್ಬೇಕು. ಮತ್ತೆ ನೀರು ಇಂಜೆಕ್ಷನ್ ಸಲುವಾಗಿ ಮತ್ತ ಕ್ಲೀನ್ ಆಗಿರೋ ಪಾತ್ರೆ ಇಡ್ರಿ, ಚಾ ಪಾತ್ರಿ ಗಂಜಿ ಪಾತ್ರಿ ಇಡಬೇಡ್ರಿ. ಮಾಧವ ಸರ್, ಒಂದು ಬಕೆಟ್ ಚಲೋ ತಣ್ಣೀರ್ ತಗೊಂಡ್ ಬರಪ್ಪ, ಅದ್ರ ಜೊತೆಗೆ ಸಾಬೂನು ಟವೆಲ್ಲು ಎಲ್ಲ ಇಟ್ಬಿಡು. ಹೋರಿ ಏ ಜಲ್ದಿ ತಗೊಂಡ್ ಬಾ, ಅಲ್ಲಿ ಮುಂದ ಅಲ್ಲೇ ಹೋಗಿ ಅಳ್ಕೋತ್ ಕುಂದ್ರಬೇಡ. ಇಲ್ಲ ಏ ಅಕ್ಕ, ನೀ ಸ್ವಲ್ಪ ಸುಮ್ ಇರ್ತೀಯನ ನೋಡಿವ. ನನಗೆ ಸುಮ್ ಇರುವಂತನ? ನಿನ್ ಹೆಂಡತಿಗೆ ಹೆಂಡತಿಗೆ ಬ್ಯಾಡ್ ಬ್ಯಾಡ್ ಅಂದ್ರು ಬಾಣಂತಿ ಆಕಳಿಗೆ ಬಕೆಟ್ ಬಕೆಟ್ ತಣ್ಣೀರ್ ಕೊಟ್ರು. ಇನ್ನ ನೆದರ್ ಆಗ್ತದ ಬ್ಯಾಡ ಅಂದ್ರು ಹೊರಗ್ ಕಟ್ಟಿದ್ರು ಗಾಳಿಗೆ. ಈಗ ನೋಡು ಕಣ್ಣೀರ್ ಸುರಿಸ್ತಾ ಕಣ್ಣೀರ್, ಬ್ಯಾಡ ಅಂದ್ರು ಕೇಳಂಗಿಲ್ಲ, ಬರೀರೇ ಹಾಕಬಹುದಾಗಿತ್ತು. ಅಕ್ಕವ್ರ, ತಣ್ಣೀರ್ ಕೊಡುವುದರಿಂದಾಗ್ಲಿ ಹೊರಗ್ ಕಟ್ಟುವುದರಿಂದಾಗ್ಲಿ ಬ್ಯಾರಿ ಬರುವುದಿಲ್ಲ. ಮತ್ತ ರಕ್ತದೊಳಗ ಕ್ಯಾಲ್ಸಿಯಂ ಅಂತಂದ್ರ ಸುಣ್ಣದ ಅಂಶ ಕಡಿಮೆ ಆಗೋದ್ರಿಂದ ಈ ಸಮಸ್ಯೆ ಬರ್ತದ. ಹೆಚ್ಚು ಹಾಲು ಕೊಡುವಂತಹ ಆಕಳುಗಳಲ್ಲಿ ಒಂದೊಂದ್ಸಲ ಕಾಣಿಸ್ಕೊಳ್ತದ, ಮೈ ನಡುಕಾಗುದು, ಮಾಂಸಖಂಡಗಳಲ್ಲಿ ನಿಶಕ್ತಿ ಉಂಟಾಗುದು, ಇವೆಲ್ಲ ಆಗ್ತವ. ಬರಿಗಿರಿ ಹಾಕುದು ಬಹಳ ದೊಡ್ಡ ತಪ್ಪದು, ಏನು ಉಪಯೋಗ ಇಲ್ಲ, ಬಹಳ ಡೇಂಜರ್ ಅದು. ಹಿಂಗಾಯ್ತು ಅಂತಂದ್ರ ಆದಷ್ಟು ಜಲ್ದಿ ಒಂದು ಇಂಜೆಕ್ಷನ್ ಕೊಡಬೇಕು, ಕ್ಯಾಲ್ಸಿಯಂ ಇಂಜೆಕ್ಷನ್. ಡಾಕ್ಟ್ರೆ, ಡಾಕ್ಟರ್ ನೀರ್ ತಗೋರಿ ಡಾಕ್ಟರ್. ಹ್ಮ್, ಅಲ್ಲಿ ಇಡ್ರಿ ಅಮ್ಮ. ಡಾಕ್ಟರ್ ಸಾಹೇಬ್ರ, ಇದು ಔಷಧಿ. ಅರೇ ಅವನ ಏನ್ ತಂದ್ಯೋಪ ಇದು? ಯಾಕ್ರಿ ಸರ್, ಏನಾಯ್ತು? ಅಲ್ಲ, ನಾ ಹೇಳಿದ್ದೇನು ಕ್ಯಾಲ್ಸಿಯಂ ಇಂಜೆಕ್ಷನ್ ತಗೊಂಡ್ಬಾ ಅಂತ ಹೇಳಿದ್ದೆ. ಕ್ಯಾಲ್ಸಿಯಂ ಟಾನಿಕ್ ತಂದಿಯಲ್ಲಪ್ಪ, ಇದನ್ನೀಗ ಜಲ್ದಿ ವಾಪಸ್ ಕೊಟ್ಟು ಇಂಜೆಕ್ಷನ್ ತಗೊಂಡ್ಬಾ. ಡಾಕ್ಟರ್ ಸಾಹೇಬ್ರೆ, ಇವತ್ತ ಇದ್ರ ಮೇಲೆ ಮುಗಿಸ್ರಿ, ಇದನ್ನೇ ಕೊಟ್ಟು ಬಿಡ್ರಿ, ನಾಳೆಗೆ ಬೇಕಾದ್ರೆ ಇನ್ನೊಂದ್ ತೊಂದ್ರೆ ಆಯ್ತು. ನಾಳೆನ? ನಾಳೆ ಅಂತಂದ್ರ ತರು ಅಗತ್ಯನೇ ಇರುವುದಿಲ್ಲ. ಹಿಂಗಂತೀರಿ ಸರ್? ಅಂದ್ರ ಈಗ ಬೇಡೇನ್ರಿ? ಅಲ್ಲಪ್ಪ, ಈಗ ಇಂಜೆಕ್ಷನ್ ಕೊಡದಿದ್ರ ನಾಳೆ ತನಕ ಆಕಳ ಬದುಕಿರ್ಬೇಕಲ್ಲಪ್ಪ. ಅಲ್ರಿ ಡಾಕ್ಟರ್ ಸಾಹೇಬ್ರೆ, ಇದ್ರಾಗ ನಂದ್ ಏನ್ ತಪ್ಪಿಲ್ರಿ? ಆ ಔಷಧ ದುಕಾನ್ದವ ಎಂತ ಧೋಕಾ ಮಾಡ ನೋಡ್ರಿ ಸರ್, ಚಲೋದ್ ಕೊಡಪ್ಪ ಅಂತಂದ್ರ ಇಂಥದ್ ಕೊಟ್ಟ ನೋಡ್ರಿ. ಏನಿಲ್ಲ, ಸುಳ್ಳೇ. ಏ ಸುಮ್ ಕುಂದ್ರ, ಮೆಡಿಕಲ್ ನವರು ಕರೆಕ್ಟ್ ಆಗಿ ಕೊಟ್ಟಿರು. ಏ ಬಾಯಿ ಮುಚ್ಚು, ಕೊಡಿ. ಇಂಜೆಕ್ಷನ್ ಗಾದ್ರ ರೊಕ್ಕ ಜಾಸ್ತಿ, ಟಾನಿಕ್ಗಾದ್ರ ಕಮ್ಮಿ ಅಂತ ಹೇಳಿ ನೀನೇ ಅಲ್ಲೇನಪ್ಪ ಇದನ್ ತಗೊಂಡ್ ಬಂದಿ. ಏ ಮುಚ್ಚು ಬಾಯಿ, ಚೋಟಿದ್ದಿ, ದೊಡ್ಡವ್ರು ಮಾತಾಡ ಮುಂದೆ ನಿಂದೇನು? ಅದಕ್ಕೆ ಬೈತೀರಿ? ನಾ ಎಲ್ಲ ನೋಡಿನಿ. ಹಾ ಆಯ್ತಾಯ್ತು, ಈಗ ಚರ್ಚೆ ಮಾಡುದು ಬೇಡ, ಮೊದ್ಲು ಹೋಗಿ ಇದನ್ನು ಬದಲಾಯಿಸೋಣ ಬಾರಪ್ಪ ಮಾಧವ, ಜಲ್ದಿ ಹೋಗು. ಹ್ಮ್ ರೀ ಸರ್. ಏ ಕುಸುಮ, ರೊಕ್ಕ ಕೊಡ್ತೀಯನ? ಕೊಟ್ಟಿದ್ನಲ್ರಿ, ಯಾಕೆ 100 ರೂಪಾಯಿ ಕೊಟ್ಟಿದ್ದಲ್ಲ, ಅದನ್ನು ಸಾಲ ಮಾಡಿ ತಂದಿದ್ದೆ. ಮತ್ ನಾನು ಈಗ ನನ್ನ ಹತ್ರ ರೊಕ್ಕ ಇಲ್ಲ. ಇದು ಭವ್ಯ ಯಾಕೆ ಒಳಗ ಓಡ್ಲಿಕ್ಕೆ ತಾಳ? ಏ ಅದು ಬಿಡು, ಇಲ್ಲಿ ಕೇಳಿಲ್ಲ, ನೀ ಕೊಟ್ಟಿದ್ ರೊಕ್ಕ ಈಗ ಔಷಧ ತಂದಿನಲ್ಲ, ಅದಕ್ಕೆ ಪೂರ್ತಿ ಖರ್ಚಾಗಿ ಹೋಯ್ತು. ಖರ್ಚಾಯ್ತಾ? ಅಲ್ಲ, ಈ ಟಾನಿಕ್ ಗೆ 45 ರೂಪಾಯಿ ಅಷ್ಟೇ ಅದ, ಉಳಿದಿತ್ತೇನಪ್ಪ ಮಾಧವ. ಅಲ್ರಿ ಡಾಕ್ಟರ್ ಸಾಹೇಬ್ರೆ. ಏ ಕುಸುಮ, ನಿಂಗೇನು ಗೊತ್ತಾಗಿಲ್ಲೇನು, ಈ ಮನಿ ಹಾಳ ಸುರಿದ್ ಬಂದ. ನೀ ಕೊಟ್ಟಿದ್ದೆಲ್ಲ ರೊಕ್ಕ ಆ ಸರಿ ಅಂಗಡಿಗೆ, ಇವನ್ ಕೈಗೆ ದುಡ್ಡು ಕೊಡ್ಲಿಕ್ಕೆ ನಿನಗೂ ಧ್ಯಾನ ಇಲ್ಲೇನು? ಏ ಅಕ್ಕ, ಏನದು ಹೇಳಿಕತ್ತಿದೆ? ಅವಾಗಲಿಂದ ಹೇಳಿಕತ್ತಿಲ್ಲ, ನಾ ಬರೋಬರಿ ಕೊಟ್ಟಿನ ಔಷಧ ಅಂಗಡಿ ಅವನಿಗೆ. ಹಿಂಗ್ ಕೊಟ್ರ ಸಾಯ್ಕಲ್ ಹತ್ತಿ ಎಲ್ಲಿ ಹೋಯ್ತಿ ಹುಡುಗಿ ಅಂತೀನಿ, ಮೊದ್ಲೇ ಆಕಳಿಗೆ ಆರಾಮಿಲ್ಲ, ಈ ಭವಿದೊಂದು. ಇರ್ಲಿ ಇರ್ಲಿ ಅಕ್ಕವ್ರ, ಈಗ ಒಂದ್ ಕೆಲಸ ಮಾಡ್ರಿ, ನನ್ ಕಡೆ ದುಡ್ಡು ಅದಾವ, ಇದು ತಗೋರಿ ದುಡ್ಡು. ಆಯ್ತ್ರಿ ಡಾಕ್ಟರ್. ನೀವೇ ಜಲ್ದಿ ಹೋಗಿ ಇಂಜೆಕ್ಷನ್ ತಗೊಂಡ್ ಬರ್ರಿ. ಊರಿ ಊರಿ ಡಾಕ್ಟ್ರೆ. ಸರ್, ಇದು ಇಂಜೆಕ್ಷನ್ ತಂದಿ ನೋಡ್ರಿ. ಅರೆ, ನೀನೇ ತಂದು ಬಿಟ್ಟ್ಯಾ? ವೆರಿ ಗುಡ್, ವೆರಿ ಗುಡ್. ಎಲ್ಲಿ ಹೋಗಿದ್ಯ? ಏ ನಿಮ್ಮಲ್ಲಿ ರೊಕ್ಕ ಎಲ್ಲಿಂದ ಬಂದು? ಅದೆಲ್ಲ ವಿಚಾರಣೆ ಆಮೇಲೆ ನಡೀಲಿ, ಮೊದ್ಲು ಈ ಆಕಳಿಗೆ ಇಂಜೆಕ್ಷನ್ ಕೊಡೋಣಂತ. ಹಾ, ಈಗೆಲ್ಲ ಬರೋಬ್ರಿ ಆದಂಗಾಯ್ತು, ಡ್ರಿಪ್ ಸೆಟ್ ಬರೋಬ್ರಿ ಐತಿ. ಮಾಧವ, ಈ ಬಾಟ್ಲಿ ಹಿಡ್ಕೊ, ಇದು ತಲೆ ಕೆಳಗಾಗಿ ಹಿಂಗೆ ಇಡಬೇಕು, ಎತ್ತರಲೇ ಹಿಡಬೇಕು ಇದನ್ನ, ಕೆಳಗೆ ಬಿಡಬೇಡ. ಇನ್ ಸ್ವಲ್ಪ ಹೊತ್ತಿನೊಳಗೆ ಎಲ್ಲ ಬರೋಬ್ರಿ ಆಗ್ತದ. ಹೌದಲ್ಲ, ಸ್ವಲ್ಪ ಅಲ್ಕಾಡ್ಲಿಕ್ಕದ ಆಕಳ. ನೋಡಮ್ಮ ನೋಡಮ್ಮ, ಅವಾಗ ನಿದ್ದಿ ಬಂದಂಗ ಮನ್ಕೊಂಡಿತ್ತಲ್ಲ, ಈಗ ನೋಡಮ್ಮ ಎಷ್ಟು ಚಂದ ಪಿಳಿ ಪಿಳಿ ಪಿಳಿ ಕಣ್ಣು ಬಿಡ್ಲಿಕ್ಕಲ್ಲ. ಭವಿ ಜೊಳ್ಳಂತ ಉಚ್ಚಿನೂ ಆಯ್ತು. ಅಲ್ಲ, ಕಿವಿನ್ ಮಾಡಿಸ್ಲಿಕ್ಕದ ಆಗ್ಲೇ, ಹಂಗನ ಹೆಡಕ್ ಹೋಗ್ದಿತ್ತಲ್ಲ ಭವ್ಯ, ತಲೆ ಎತ್ತದ ನೋಡವ. ಮಾಧವ ಮಾಧವ ಒಂದ್ ಸ್ವಲ್ಪ ಕಡೆ ಲಕ್ಷ ಕೊಡಬೇಕು, ತಲೆ ಎತ್ತದಕ್ಕೆ ಬಿಡಬೇಡ್ರಿ. ಒತ್ ಹಿಡ್ಕೋ ಒತ್ ಹಿಡ್ಕೋ, ಟ್ರಿಪ್ ಪೂರ್ತಿ ಮುಗಿಬೇಕು. ನಡುವು ಸಡನ್ ಆಗಿ ಎದ್ ಬಿಟ್ರ ಮತ್ತೊಂದು ಸಲ ಸೂಜಿ ಚುಚ್ಚಬೇಕಾಗ್ತದಪ್ಪ. ಬೇಡ ಬೇಡ, ಇನ್ನೊಂದ್ ಸಲ ಚುಚ್ಚಿದ್ರ ಅವಾಗ ಹಾರತಂಗ ಇನ್ನೊಂದ್ ಸಲ ರಕ್ತ ಸುಳ್ಳಂತ ಹಾರ್ತದ. ನೀ ಸ್ವಲ್ಪ ಸುಮ್ಮಿರ್ತೀಯನ, ಡಾಕ್ಟ್ರಿಗೆ ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ ಹೇಳಿ. ಹೌದಪ್ಪ, ಏನ್ ಮಾಡ್ಬೇಕು ಅಂತ ಡಾಕ್ಟ್ರಿಗ್ ಗೊತ್ತು, ಆದ್ರ ಏನ್ ಮಾಡಬಾರ್ದು ಅಂತ ನಿಂಗಿನ ಗೊತ್ತಿಲ್ಲಲ್ಲ, ಇಷ್ಟು ವಯಸ್ಸಾದ್ರು. ನೀವಿಬ್ರು ಸುಮ್ಮಿರಿ, ಅದೇನ್ ಜಗಳ ಆಡ್ತೀರಿ? ಡಾಕ್ಟರ್ ಇಂಜೆಕ್ಷನ್ ಮುಗಿಲಿಕ್ ಬಂತ ನೋಡ್ರಿ. ಆಕಳು ಎಚ್ಚರಗೊಂಡಂಗೆ ಕಾಣಿಸ್ತಾ ನೋಡ್ರಿ. ಡಾಕ್ಟ್ರೆ ನಿಮ್ ಕೈ ಮುಗಿದ ಕಾಲ್ ಬೀಳ್ತೀನಿ ನೋಡ್ರಿ, ನಮ್ಮ ಆಕಳ ಜೀವನೇ ಉಳಿಸ್ಕೊಟ್ರಿ ನೋಡ್ರಿ. ನೋಡಮ್ಮ, ಜೀವ ಉಳಿಸಿದ್ದು ನಾ ಅಲ್ಲ, ನಿಮ್ಮ ಮಗಳು. ಸಣ್ಣ ಹುಡುಗಿ ಆದ್ರೂ ಸಹಿತ ಎಷ್ಟು ಚುರುಕದಳ, ಸಮಯ ಪ್ರಜ್ಞೆ ಮೆರೆದು ಇಂಜೆಕ್ಷನ್ ತಗೊಂಡ್ ಬಂದು ಜಲ್ದಿ ಜಲ್ದಿ ಹೋಗಿ. ಹೌದ್ರಿ, ನಮ್ ಭವ್ಯ ಭಾಳ ಶಾಣಕಿರಿ. ಹೌದು, ನಿನ್ ಹತ್ರ ದುಡ್ಡು ಎಲ್ಲಿಂದ ಬಂತು ಅದ್ನ ಮೊದಲು ಹೇಳ ಭವ್ಯ. ಏ ಭವ್ಯ, ರೊಕ್ಕ ಎಲ್ಲಿಂದ ಬಂತು? ಸಾಲ್ಯಾಗ ಕಳುಗಳು ಮಾಡಿದ್ದೆ ಅಂದ್ರ ನಿನ್ನ ಚಮಡ ಸುಲಿದು ಬಿಡ್ತೀನಿ ಚಮಡ. ಮಾಧವ ಎಂತ ಮಾತ್ ಮಾತಾಡ್ತೀಯಪ್ಪ ನೀನು, ಈ ಮಗುನ್ ನೋಡಿದ್ರ ಹಂಗ ಕಾಣಿಸ್ತಾಳೆ ನಕಿ. ನಾನು ಕದ್ದಿಲ್ಲ, ನನ್ ಕಡೆ ರೊಕ್ಕ ಇತ್ತು ಅದ್ರೊಳಗ್ ತಗೊಂಡ್ ಬಂದಿನಿ. ಅದೇ ನಿನ್ ಬಲ್ಲಿ ಅಷ್ಟು ರೊಕ್ಕ ಎಲ್ಲಿಂದ ಬಂತು ಅಂತ. ಹೊಸ ಸ್ಕೂಲ್ ಬ್ಯಾಗ್ ತಗೋ ಅಂತ ಹೇಳಿ ಮಾಮ ಅವತ್ ನಂಗ್ ರೊಕ್ಕ ಕೊಟ್ಟಿರ್ಲಿಲ್ಲ, ಅದ್ರಾಗ ತಂದಿನಿ. ಸುಮ್ ಸುಮ್ನೆ ಹೇಳಿ ಅಕ್ಕ ತಮ್ಮ ಬರೇ ಜಬರಿಸ್ತೀರ ಅಕ್ಕಿಗೆ, ನನ್ ಮಗಳ ಹಂತಕ್ಕೆಲ್ಲ. ತಾನು ಕಳ್ಳ ಇನ್ನೊಬ್ರು ನಂಬಂಗಿಲ್ಲ ಅಂದ್ರ ಇದೆ ನೋಡು ಮಾಧವ, ಮಗಳಿಗೆ ಇದ್ದ ಬುದ್ಧಿ ನಿನಗಿರ್ಲಾರ್ದಂಗ ಆಯ್ತಲ್ಲ, ಎಷ್ಟು ಶಾಣೆ ಅದ ನೋಡು ಭವ್ಯ, ಬಾಳ ಶಾಣೆ ಹುಡುಗಿ. ಡಾಕ್ಟರ್ ನೋಡ್ರಿ, ನಮ್ ಭವ್ಯ ಬಾಳ ಶಾಣೆ ನೋಡ್ರಿ. ಆ ನಮ್ಮ ಮಾಧವ್ ಮಾಡ್ಲಾರ್ದಂತ ಕೆಲಸ ನಮ್ ಸಣ್ಣ ಹುಡುಗಿ ಭವ್ಯ ಮಾಡ್ತು, ಬಾಳ ಶಾಣೆ ರೀ. ಹೌದಲ್ಲ, ಬಾಳ ಶಾಣೆ ಹುಡುಗಿ. ಇಂತ ಹೆಣ್ಣು ಹುಡುಗಿಯರು ಮನ್ಯಾಗ ಇರ್ಬೇಕು ನೋಡ್ರಿ. ಭವ್ಯ ನೀನು ಚಲೋತ್ನಾಗಿ ಸಾಲಿ ಓದಿ ಪಶುವೈದ್ಯ ಆಗ್ಬೇಕು ನೀನು. ಆಯ್ತ್ರಿ ಸರ್. ಇದುವರೆಗೆ ಪಶುಪಾಲನೆ ಆಧಾರಿತ ನಾಟಕ ಮನೆ ಬೆಳಗಿದ ಮಗಳು ನಾಟಕ ಕೇಳಿದಿರಿ. ರಚನೆ ಡಾಕ್ಟರ್ ಜಾನಕಿ ಸುಂದರೇಶ್. ಪಾತ್ರ ಪರಿಚಯ ಮಾಧವ ಮಧುಸೂದನ್ ಟೆಂಗ್ಲೇಕರ್, ಕುಸುಮ ಅಂಜನಾ ಯಾತನೂರ್, ಮಾಧವನ ಅಕ್ಕ ಸಂಗೀತಾ ಕಿಣಗಿ, ಭವ್ಯ ಲತಾ ವಠಾರ್, ಗಂಗಾಧರ ರಾಜೇಂದ್ರ ಆರ್ ಕುಲಕರ್ಣಿ, ಕಿಶೋರ್ ಗೋವಿಂದರಾವ್ ಎನ್ ರಾಠೋಡ್. ನಿರ್ಮಾಣ ನೆರವು ಶೋಭಾ ಎನ್ ವಕೀಲ್. ಪಶುವೈದ್ಯರ ಪಾತ್ರವಹಿಸಿ ನಾಟಕವನ್ನು ನಿರ್ದೇಶಿಸಿದವರು ಸೋಮಶೇಖರ್ ಎಸ್ ರುಳಿ. ಈಗ ಸಂಗೊಳ್ಳಿಯ ಸಿದ್ದಪ್ಪ ಮರಪ್ಪ ಹಿತ್ತಲ್ಮನಿ ಮತ್ತು ಸಂಗಡಿಗರಿಂದ ಹಲಗೆ ವಾದನ ಕೇಳೋಣ. Thank you.